ಆಮೇಲೆ ಉಡುಪಿ ಹತ್ ಒಂದ್ ಊರ್ ಐತ್ರಿ, ಅಲ್ಲಿ ಬಜಾರ್ಗಳಿಗೆ ಹೋಗಿ ತಗೊಂಡ್ ಬಂದ್ರಿ. ಆಮೇಲೆ ಇಲ್ಲೇ ಕೆಲವೊಬ್ರು ರೈತರ ಹತ್ರ ರೀ, ಅವ್ರ ಹತ್ರ ತಗೊಂಡ್ ಬಂದಿವ್ರಿ. ಆಮೇಲೆ ಇದ್ ಮಾಡ್ಬೇಕಾದ್ರ ನಾವು ಕೆಲವೊಂದು ಯೂಟ್ಯೂಬ್ ಒಳಗ್ ನೋಡಿ ಈ ತರನ ಮಾಡ್ಬೇಕು, ಅವುಗಳಿಗೆ ರೋಗ ಬರಂಗಿಲ್ಲ ಜಾಸ್ತಿ. ನಾವು ಹೈಟ್ ಆಗಿ ಪಡಿ ಜೋಡಿಸಿ ಮಾಡೋದ್ರಿಂದ ಅವು ಯೂರಿನ್ ಆಗಲ್ರಿ, ಅವ್ ತರದ ಗೊಬ್ಬರ ಆಗಲಿ ತಳಗ ಬೀಳು ಉದ್ದೇಶಕ್ಕ ನಮ್ಮ ಮನ್ಯಾಗಿನವ್ರು ಎಲ್ಲ ತವಲ್ಲಿ ಕೇಳ್ಕೊಂಡು ಒಂದ್ ಐದಾರು ತವಲ್ಲಿ ಕುರಿ ಸಾಕಾಣಿಕೆ ಮಾಡಿದವ್ರನ್ನ ವಿಚಾರ ಮಾಡಿ ಈ ತರ ನಾವು ಕಟ್ಸಿದೇವ್ರಿ. ಸ್ಟಾರ್ಟಿಂಗ್ ಒಂದ್ 40 ಕುರಿಗಳನ್ನ ಸಾಕಾಣಿಕೆ ಮಾಡಿದ್ದೇವ್ರಿ. ಅವು 5400 ಹಂಗ ತಂದಿದ್ದೇವ್ರಿ, 13600 ಕೊಟ್ಟರಿ ಅದ್ರಿಂದ ಒಂದ್ ಕುರಿ ರೀ. ಅದರಿಂದ ನಮಗ ಲಾಭ ಅನಿಸಿ ಇನ್ನು ಮಾಡ್ಬೇಕನ್ನೋ ಹುಮ್ಮಸ್ಸಿನಿಂದ ಕಂಟಿನ್ಯೂ ಅವನ ಕಂಟಿನ್ಯೂ ಮಾಡ್ಕೊಂಡ್ರಿ ಕುರಿ ಸಾಕಾಣಿಕೆ. ಈಗ 5,000 ಇದ್ದಿದ್ದು ನೀವು 13,000 ತನಕ ತಂದ್ರಿ, ಎಷ್ಟು ತಿಂಗಳು ಅಥವಾ ಎಷ್ಟು ಸಮಯ ಬೆಳೆಸಿದ್ರಿ? ಅವು 6 ಬೆಳೆಸಿದೇವ್ರಿ, 6 ಬೆಳೆಸಿದೇವ್ರಿ. ನಾವು 4 ತಿಂಗಳಿಗೆ ಕೊಟ್ಟಿವಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ನಾಗ ಹೋಗ್ತೈತ್ರಿ. 2 ಕೊಟ್ಟಿವಿ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ನಾಗ ಕೊಟ್ಟಿವಿ. ನಾವು ಜಾಸ್ತಿ ದಿನ ಇಟ್ಕೊಂಡಟ್ಟು ಅವ್ರ ರೇಟ್ ಜಾಸ್ತಿ ಹೋಗ್ತಾವ್ರಿ. ಈ ಸಾಮಾನ್ಯವಾಗಿ ನೀವು ಬೇರೆ ಕಡೆಯಿಂದ ತಂದೆ ಮಾರಾಟ ಮಾಡ್ತಾ ಇದ್ರಿ? ಬೇರೆ ಕಡೆಯಿಂದ ತಂದ ಮಾರಾಟ ಮಾಡ್ತೇವ್ರಿ, ಇಲ್ಲೇ ಸುತ್ತಮುತ್ತ ಹಳ್ಳಿಗಳೊಳಗು ತರ್ತಾರ್ರಿ, ಬಜಾರ್ಗಳಿಗೆ ಹೋಗಿ ತರ್ತಾರ್ರಿ. ಆದ್ರೆ ತರಬೇಕಾದ್ರೂ ಕೆಲವೊಂದು ಕುರಿಗಳನ್ನ ಆರಿಸ್ಕೊಂಡು ಈ ತರ ಸದೃಢಿದ್ದ ಕುರಿಗಳನ್ನ ಸ್ವಲ್ಪ ದೊಡ್ಡ ಕುರಿಗಳನ್ನ ತಂದ್ರೆ ನಮ್ಗೆ ಅವತ್ತರಿಂದ ನುಕ್ಸಾನ್ ಆಗಂಗಿಲ್ರಿ. ಅವು ಇರ್ಲಿ ಸಣ್ಣ ಮರಿಗಳನ್ನ ತರೋದ್ರಿಂದ ರೀ ಅವಕ್ಕೆ ಜಡ್ ಆಗಲಿ ಯಾವುದೇ ಕಾಯಿಲೆಗಳು ಬಂದ್ರೆ ನಮಗೆ ಪ್ರಾಬ್ಲಮ್ ಆಗ್ತೈತ್ರಿ. ಅದ್ರ ಸಲುವಾಗಿ ನಾವು ನೋಡಿ ದೊಡ್ಡ ಕುರಿಗಳನ್ನ ತರ್ತೀವ್ರಿ. ಈಗ ಅಂತ ಲಕ್ಷಣ ಇರುವಂತವು ಅಂದ್ರೆ ಒಳ್ಳೆ ಆರೋಗ್ಯಪೂರ್ಣವಾಗಿರುವಂತಹ ಕುರಿಗಳನ್ನ ತರಬೇಕು ಅಂತಂದ್ರೆ ಲಕ್ಷಣಗಳಿರ್ತಾವ, ಇಂತಹ ಕುರಿಯನ್ನೇ ನಾವು ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಈಗ ಮೊದ್ಲು ತರ ಮುಂದೆ ನಿಮಗೆ ಇವೆಲ್ಲ ಗೊತ್ತಿತ್ತು, ಯಾವ ಲಕ್ಷಣ ಇದ್ರೆ ನಾವು ಇಂಥದ್ದು ಖರೀದಿ ಮಾಡಬೇಕು ಅನ್ನುವಂಥದ್ದು, ಆರೋಗ್ಯಪೂರ್ಣವಾದಂತಹ ಕುರಿಗಳನ್ನ ಗುರುತು ಹಿಡಿಬೇಕು ಅಂತಂದ್ರೆ ಯಾರನ್ನ ಕರ್ಕೊಂಡು ಹೋಗಿದ್ರಿ ಅನುಭವಸ್ಥರನ್ನ ಅಥವಾ ಯಾರು ತಜ್ಞರ ಇದ್ರು ನಿಮ್ ಜೊತೆಗೆ? ಕರ್ಕೊಂಡು ಹೋಗಿದ್ದರಿ, ನಮ್ಮ ಮನೆಗಿನವ್ರ ಕರ್ಕೊಂಡು ಹೋಗಿರ್ತಾರ. ಇಲ್ಲಿ ಸಂಗಪ್ಪ ತಾಮ್ರಹಳ್ಳಿ ಎತ್ತಳ ತಂದ ಅದಾನ್ರಿ, ಅವ ಕುರಿಗಳು ಆರ್ಸಕ್ ಶಾನೆ ಅದಾನ್ರಿ, ಅವನ ಕರ್ಕೊಂಡು ಹೋಗಿರಿ ತಗೊಂಡ್ ಬಂದ್ರಂದ್ರ ಅವ್ನು ಕರೆಕ್ಟ್ ಆಗಿದ್ದ ಕುರಿಗಳನ್ನ ಕೊಡಿಸ್ತಾನ್ರಿ. ಈಗ ಸುಮಾರು 10-12 ವರ್ಷ ಆಯ್ತು, ಮೊದ್ಲ ಒಂದ್ಸಲ 2 ಈ ತರ ಮಾಡಿರ್ಬಹುದು, ಮುಂದಿನ ದಿನಗಳಲ್ಲಿ ಅದನ್ನ ನೀವೇ ಮಾಡ್ತಾ ಇದ್ರಿ? ನಮ್ಮ ಮನೆಯವರು ಹೋಗ್ತಾರ್ರಿ, ತಗೊಂಡ್ ಬರೋದು ಏನಾದ್ರು ಅವ್ರು ವ್ಯವಸ್ಥೆ ಮಾಡ್ತಾರ್ರಿ. ಅವುಗಳ ಸಾಕಾಣಿಕೆ ಆಗ್ಲಿ ಅವು ಮಾರಾಟಕ್ಕೆ ಬರುತ್ತನ್ನ ಆ ಹಂತತನ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಈಗ ಅವುಗಳಿಗೆ ದಾಣಿ ಮಿಶ್ರಣ ಕೊಡೋದು, ಮೇವು ಕೊಡೋದು, ಆಮೇಲೆ ಔಷಧ ಪಾಣಿ ಮಾಡೋದು, ಇವೆಲ್ಲ ಬಹಳ ಒಂದು ಚೌಕಟ್ಟಿನೊಳಗೆ ಮಾಡಬೇಕಾಗ್ತದ, ಒಂದು ಟೈಮ್ ಶೆಡ್ಯೂಲ್ ದೊಳಗೆ ಮಾಡಬೇಕಾಗ್ತದ. ಅದನ್ನ ನೀವು ಯಾವ ರೀತಿ ನಿಮ್ಮ ಮನೆ ಕೆಲಸ ಹೊಂದಿಸ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ರಿ? ಒಬ್ಬಳೆ ಹೆಣ್ಮಗಳ ಈ ಕುರಿ ಸಾಕಾಣಿಕೆ ಅಂತೂ ಮಾಡಬಹುದ್ರಿ, ಯಾಕಂದ್ರೆ ಎಲ್ಲ ಈ ರಾಶಿ ಎಲ್ಲ ಮನ್ಯಾಗ ಇರ್ತಾವ ಎಲ್ಲ ಕಾಳು ಕಡಿಗಳ್ರಿ, ಅವನ್ ತಂದು ನಾವು ಇಲ್ಲೇ ಒಂದು ಗಿರಣಿ ಮಾಡಿವ್ರಿ. ಹಾ, ಅದನ್ನ ಗಿರಣಿ ಒಳಗೆ ಹಾಕಿರಿ, ಅವು ಸಣ್ಣ ಮಾಡಿ ಇಟ್ಟಿರ್ತಾರಿ. ಹೊಲಗಳ ಕೆಲಸ ಮಾಡೋರು ನಮ್ಗೆ ಹೆಲ್ಪ್ ಮಾಡ್ತಾರ್ರಿ. 2 ಕಾಳು ಹಾಕ್ತೀವ್ರಿ, 1 ಹಸಿಮೇವು ಹಾಕ್ತೀವ್ರಿ, 2 ಹೊಟ್ಟು ಹಾಕ್ತೀವ್ರಿ, ತೊಗರಿ ಹೊಟ್ಟು, ಶೇಂಗಾದ ಹೊಟ್ಟು, ಇವೆಲ್ಲ ಕಡ್ಲಿ ಹೊಟ್ಟು, ಇವನ್ನ ಆ ಸೀಸನ್ ಒಳಗೆ ನಾವು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತೀವ್ರಿ. ಅವನ್ನ ಟೈಮ್ ಸಿರಿ ಕೊಡೋದ್ರಿಂದ ನಮ್ಗೆ ಕೆಲಸ ಏನು ವಜ್ಜನ್ಸಂಗಿಲ್ರಿ. ಈಗೇನು ಯಾವ ಆಹಾರ ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳಿ ಯಾವ್ದಾರ ವೆಟರ್ನರಿ ಡಾಕ್ಟರ್ ಏನಾದ್ರು ನಿಮ್ಗೆ ಹೇಳಿದಾರ ಈ ತರ ಮಾಡ್ರಿ ನೀವು ಅಂತೇಳಿ? ಡಾಕ್ಟರ್ ಬಂದು ಹೇಳ್ಯಾರಿ, ಕೆಲವೊಂದು ಒಂದ್ 2 ಸಲ ನಮ್ಗೆ ಒಂದೇನು 2 ಮರಿಗಳು ಸ್ವಲ್ಪ ಲಾಸ್ ಅದಾಗ್ರಿ. ನಾವು ಡಾಕ್ಟರ್ ಕೇಳಿದಾಗ್ರಿ, ಅವ್ರು ಹೇಳಿದ್ರಿ ಈ ತರ ಬಂದ ತಕ್ಷಣ ಅವಕ್ಕೆ ಇಂಜೆಕ್ಷನ್ ಮಾಡ್ಬೇಕ್ರಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗ. ಆಮೇಲೆ ಬೆಳಿಗ್ಗೆ ಇದನ್ನ ಕೊಡ್ಬೇಕು, ರಾತ್ರಿ ಇದನ್ನ ಕೊಡ್ಬೇಕು, ಇಷ್ಟೇ ಪ್ರಮಾಣದೊಳಗೆ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಮಾಡ್ಯಾರ. ಅದರಿಂದ ನಾವು ಕೊಡೋದ್ರಿಂದ ನಮಗೇನು ಅದರಿಂದ ಲಾಸ್ ಅಂತೂ ಆಗಿಲ್ರಿ, ಲಾಭದೊಳಗನ ಆಗಿಲ್ರಿ. ಅಂದ್ರೆ ಒಳ್ಳೆ ರೀತಿಯಿಂದ ಬೆಳೀತಾ ಇದ್ದಾವ. ಒಂದು 6 ನೀವು ಮೇಂಟೈನ್ ಮಾಡಿದ್ರೆ ಅವುಗಳ ತೂಕ ನೀವು ತಂದಾಗ ಎಷ್ಟಿರ್ತದ ಮತ್ತೆ ನೀವು ಮಾರಾಟ ಮಾಡೋ ಮುಂದೆ ಎಷ್ಟಿರ್ತದ? ನಾವು ಮಾರಾಟ ಮಾಡೋ ಮುಂದೆ ಕೆಲವೊಂದು 40 ತನೂ ಬಂದವ್ರಿ. ತಂದಾಗ ಅಷ್ಟು ಕೆಲವೊಮ್ಮೆ ಸಣ್ಣ ತಂದಿದ್ದೇವೆ ಅಂದ್ರೆ 15 ಹಿಂಗ, 20 18 ಹಿಂಗ ಇರ್ತಾವ್ರಿ. ಸ್ವಲ್ಪ 4 ಕೊಟ್ಟರು 40 ತನೂ ಬಂದವ್ರಿ. ಎಷ್ಟು ಸಮಯ ತನಕ ನೀವು ಮಾರಾಟ ಮಾಡಬಹುದು, ಮತ್ತೆ ಇಲ್ಲಪ್ಪ ತಡ ಆಯ್ತು ಇನ್ನೇನು ಮಾರಾಟ ಆಗಂಗಿಲ್ಲ ಅನ್ನುವಂಥದ್ದು ಹೆಂಗ? ಮಾರಾಟ ಆಗಂಗಿಲ್ಲ ಅನ್ನೋದೇನ ಇದ್ರೊಳಗ ಬರಂಗೇ ಇಲ್ರಿ, ಮಾರಾಟ ಆಗೇ ಆಗ್ತಾವ್ರಿ. ಆದ್ರೂ ನಾವು 3 ನಂತರ 6 ಒಳಗೆ ಕೊಟ್ರನ ಇದರಿಂದ ನಾವು ಲಾಭ ಪಡ್ಕೋಬಹುದ್ರಿ. 6 ನಂತರ ಕೊಟ್ರೆ ಸ್ವಲ್ಪ ಅವ್ ತಿನ್ನೋದು ಫುಡ್ ಜಾಸ್ತಿ ಆತಂದ್ರ ನಮಗ ಬರುದು ಆದಾಯ ಸ್ವಲ್ಪ ಕಡಿಮೆ ಅನ್ನಿಸ್ತೈತ್ರಿ. ಅಂದ್ರ ಬೆಳವಣಿಗೆ ಆದಂಗೆಲ್ಲ ಅವ್ರ ಆಹಾರ ಹೆಚ್ಚಾಗ್ತದ, ಅವಾಗ ನಿಮಗೆ ಒಂದ್ ಸ್ವಲ್ಪ

ಈಗ ತಾವು ಸದ್ಯಕ್ಕೆ ಎಷ್ಟು ಕುರಿಗಳನ್ನ ಬೆಳೆಸ್ತಾ ಇದ್ದೀರಿ ಮತ್ತೆ ಎಷ್ಟು ಮಾರಾಟ ಮಾಡ್ತೀರಿ ಪ್ರತಿ ವರ್ಷ ಸರಾಸರಿ? ಕಡಿಮೆ ಅಂದ್ರೆ 80 ಹಾಕಿ ಇರ್ತಾರ. ಈ ಸಲ ಮೊನ್ನೆ ಎಲ್ಲಾ ಕುರಿಗಳನ್ನ ಕೊಟ್ಟು 10 ಅಷ್ಟೇ ಇಟ್ಕೊಂಡಿದ್ದೀವ್ರಿ. ಈಗ ಮತ್ತೆ ಜಾಸ್ತಿ 30 ಹಾಕ್ಯವ್ರಿ. ನೆಕ್ಸ್ಟ್ ಒಂದು 30-80 ತನ ಹಾಕಿ ಹಾಕ್ತೇವ್ರಿ. ನಮಗೆ ಚಲೋ ಅನಿಸಿದ್ವು ಅಂದ್ರೆ ನಾವು ಒಮ್ಮೆ 80 ತರಬಹುದ್ರಿ. ಇಲ್ಲ ಅವು ಕುರಿಗಳು ಸರಿಯಾಗಿ ಇದ್ದಿರಲಿಲ್ಲ ಅಂದ್ರೆ ನಾವು ಒಂದು ಬಜಾರ್ ಒಳಗೆ 10, ಮತ್ತೊಂದು ಬಜಾರ್ ಒಳಗೆ 10, ಹಿಂಗೆ ಮಾಡಿಕೊಂಡು ಅವು 80 ಕುರಿತನ ಸಾಕಾಣಿಕೆ ಮಾಡಿದ್ದಾರೆ. ಈಗ 80 ಕುರಿ ನೀವು ಸರಾಸರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇದನ್ನ ಇನ್ನೂ ಹೌದು ಒಳ್ಳೆ ಲಾಭ ಅದ, ಇದನ್ನ ನಾವು ಯಾಕೆ ವಿಸ್ತರಣೆ ಮಾಡಬಾರದು ಅಂತ ಹೇಳಿ, ಇದನ್ನ ಏನಾರ ಮತ್ತೆ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಹೆಚ್ಚಿಗೆ ಮಾಡ್ಬೇಕಂತ ಐತ್ರಿ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಮನ್ಯಾಗ ಸಪೋರ್ಟ್ ಬೇಕಲ್ರಿ. ಅವರು ಸ್ವಲ್ಪ ಈಗ ನೌಕರಿಯೊಳಗೆ ಬಿಜಿ ಆಗೋದ್ರಿಂದ ಈಗ ಜಾಸ್ತಿ ಇನ್ನು ಅವ್ರ ಸ್ವಲ್ಪ ಫ್ರೀ ಆದ್ರ ಅಂದ್ರ ಜಾಸ್ತಿ ಮಾಡ್ಬೇಕು ಅನ್ನೋದು. ತಾವು ಮಾಡ್ತಾ ಇದ್ದೀರಲ್ಲ? ಹ್ಮ್, ಮಾಡಾಕತ್ತೇವ್ರಿ. ಈಗ ಯಾವ್ದೇ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ನಾವು ಕಟ್ಟುದಾಗಲ್ರಿ. ಈ ಸಡ್ ನಾವು ಜಾಸ್ತಿ ಮಾಡೋದಾಗ್ಲಿ, ಮಾಡ್ಬೇಕಾದ್ರೆ ಮನ್ಯಾಗ ಗಂಡ ಮಕ್ಳು ಸಪೋರ್ಟ್ ಬೇಕ್ರಿ. ಅದ ಅದಕ್ಕೆ ಅವ್ರು ಯಾವಾಗ ಫ್ರೀ ಇರ್ತಾರ ಆಗ ಮಾಡಿ 200 ತನೂ ಮಾಡ್ಬೇಕು ಅನ್ನೋದು ಐತ್ರಿ ನಮ್ದು ತಲೆಗ್ರಿ. ಅಂದ್ರೆ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಕೈಗೊಳ್ಳಬಹುದು ಅಂತಂತೀರಿ. ಯಾರು ಈ ಸಂದರ್ಶನ ಕೇಳ್ತಾ ಇರ್ತಾರೆ ಅವರಿಗೆ ನೀವೇನ್ ಹೇಳ್ತೀರಿ? ಯಾರು ನಿಮ್ಮ ಒಕ್ಕಲ್ತನ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದೊಳಗೆ ಕುರಿ ಸಾಕಣೆ ನಮ್ಮ ಹೆಣ್ಮಕ್ಳು ಮಾಡಬಹುದು, ಅವ್ರು ತಗೊಂಡ್ರೆ ಬಹಳ ಅಡ್ಡಿ ಇಲ್ಲ ಅಂತೇಳಿ ಅನ್ನುವಂಥದ್ದು ಮಾತು ಹೇಳ್ತಾ ಇದ್ದೀರಿ ತಾವು? ಸಾಕಾಣಿಕೆ ಒಬ್ಬ ಎಂತ ಅನ್ಎಜುಕೇಟೆಡ್ ಹೆಣ್ಮಗಳು ಅದಾಳ ಅಂದ್ರು ರೀ, ಕುರಿ ಸಾಕಾಣಿಕೆ ಗಣಮಕ್ಳು ಸಹಾಯ ಇರ್ಲಾರ್ದನ ಮಾಡಬಹುದ್ರಿ. ನಮ್ಮ ಹೊಲದೊಳಗ ಮೇವು ಹಾಕಿರ್ತೇವ್ರಿ, ಮೇವು ಕತ್ತರಿಸಿ ಹಾಕುದು ದೊಡ್ಡಗದಲ್ರಿ. ಮನೆಯೊಳಗ ರಾಶಿ ಇರ್ತೈತಿ, ಅದ್ರೊಳಗಿನ ತೆಗ್ದು ಹಾಕುದನ್ನು ದೊಡ್ಡಗದಲ್ರಿ. ಅದಕ್ಕೆ ನಾವು ಪ್ರಮಾಣ ಎಷ್ಟು ಹಾಕ್ಬೇಕು ಅನ್ನೋದು ಒಂದ್ ಸ್ವಲ್ಪ ದಿನ ನಮಗ್ ತೊಂದ್ರೆ ಅನಿಸ್ಬಹುದ್ರಿ. ಆಮೇಲೆ ಅದು ಗೊತ್ತಾತಂದ್ರ ಸಹಜಕ್ಕೆ ಮನೆಯಾಗಿಂದ ಕೆಲಸ ಮಾಡ್ಕೊಂಡು ಬಂದು ಹೆಣ್ಮಗಳು ಬೆಳಿಗ್ಗೆ ಒಂದ್ ತಾಸ, ಸಾಯಂಕಾಲ ಒಂದೆರಡು ತಾಸ ಅದಕ್ಕಾಗಿ ಟೈಮ್ ಮೀಸಲಿಟ್ಟರಿ. ಆ ಸಾಕಾಣಿಕೆ ಮಾಡೋದು ನಮಗ ಹೆವಿ ಏನ್ ಅನ್ಸಂಗಿಲ್ರಿ. ಈಗ ನಿಮ್ಮ ಜೊತೆಗೆ ಯಾರ್ಯಾರು ನಿಮಗ ಸಹಾಯ ಮಾಡ್ತಾ ಇದ್ದಾರೆ ಮನೆಯೊಳಗ? ನಮ್ಮ ಮನೆಯಾಗಿನವ್ರು ಮಾಡ್ತಾರ್ರಿ. ಆಮೇಲೆ ಅಜ್ಜಾರ್ ಅದಾರ್ರಿ ನಮ್ಮ ಮನೆಯಾಗಿನವ್ರು, ತಮ್ಮಾರ್ರಿ. ಅವರು ಪ್ರತಿಯೊಂದು ಏನಾದರೂ ನಾವು ಒಬ್ಬರ ಇದ್ದೀವಿ ಯಾವ್ದಾರ ರಾಶಿ ಮಾಡೋ ಮುಂದಾಗಲ್ರಿ. ಈ ಕುರಿಗಳಿಗೆ ಕೆಲವೊಮ್ಮೆ ನಮ್ಮ ಮನೆಯಾಗಿನವ್ರು ಡ್ಯೂಟಿಗೆ ಹೋದ್ರಿ, ಅವ್ರು ಯಾರಾದ್ರೂ ಕಳಿಸಿ. ಹಿಂಗಿಲ್ಲ, ನಾವು ಕೆಲವೊಮ್ಮೆ ಊರಿಗೆ ಹೋಗಿರ್ತೇವ್ರಿ, ಹಂಗೆ ಮಾಡ್ತಾರ್ರಿ. ಆಮೇಲೆ ಈ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಅದಾರ್ರಿ ಸಪೋರ್ಟ್. ಆಮೇಲೆ ಹೊಲದಾಗ ಇವ್ರು ಇರ್ತಾರಲ್ರಿ, ಅವರಿಂದನೂ ಸಪೋರ್ಟ್ ಐತ್ರಿ, ಮಾಡ್ತಾರ್ರಿ. ಆಮೇಲೆ ಯಾವುದೇ ಮೆಡಿಸಿನ್ಸ್ ಅದು ಇಲ್ಲಾಂದ್ರೆ ತಕ್ಷಣ ಅವಕ್ಕೆ ಆರಾಮಿಲ್ಲ ಅಂದ್ರೆ ತಂದು ಕೊಡಕ್ಕೆ ನಮ್ಮ ತಮ್ಮ ಒಬ್ಬದಾನ್ರಿ ಅರುಣ್ ಹಿರಿಮಠ ಅಂತೇಳಿ, ಅವನಿಂದನೂ ಭಾಳ ಹೆಲ್ಪ್ ಐತ್ರಿ, ಮಾಡ್ತೀವಿ ಹೆಲ್ಪ್. ಸಾಕಷ್ಟು ಜನರಿಂದ ಹೆಲ್ಪ್ ಇದ್ರೆ ರೀ ಒಂದು ಸಕ್ಸಸ್ ಅನ್ನೋದು ಕಾಣಕ್ಕೆ ಸಾಧ್ಯ ರೀ. ಇಲ್ಲ, ಸಾಕಷ್ಟು ನಿಮ್ಮ ಕುಟುಂಬಸ್ಥರೇ ನಿಮಗೆ ಸಹಾಯ ಮಾಡಿ ಒಂದು ಒಳ್ಳೆ ಕೃಷಿಯನ್ನು ತಾವು ಮಾಡ್ತಾ ಇದ್ದೀರಿ. ಈಗ ಏನು ಎರೆಗೊಬ್ಬರ ಕೂಡ ತಾವು ಮಾಡ್ತಾ ಇದ್ದೀರಿ, ಏನು ಕುರಿ ಹಿಕ್ಕಿ ಬೀಳ್ತದ, ಕುರಿ ಮೂತ್ರ ಬೀಳ್ತದ, ಅದನ್ನು ಕೂಡ ನೀವು ಎರೆಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಿ. ಆದ್ಮೇಲೆ ಇಲ್ಲಿ ನೋಡ್ಬೇಕು, ಇವರು ಶೆಡ್ ನೋಡ್ಬೇಕು, ಶೆಡ್ಡಿನ ಕೆಳಗಡೆ ಎರೆ ಗೊಬ್ಬರದ ತೊಟ್ಟಿಗಳದಾವ, ಅದು ನೇರವಾಗಿ ಅವ್ರ ತೊಟ್ಟಿ ಒಳಗೆ ಕುರಿ ಹಿಕ್ಕಿ ಬೀಳುವಂತಹ ಒಂದು ವ್ಯವಸ್ಥೆ ಇದೆ, ಬಹಳ ಒಳ್ಳೆ ವ್ಯವಸ್ಥೆ. ಅದನ್ನ ಯಾವ ರೀತಿ ತಾವು ಮಾಡ್ತಾ ಇದ್ದೀರಿ, ಎಷ್ಟು ಎರೆ ಗೊಬ್ಬರ ಆಗ್ತಾ ಇದೆ ನಿಮಗೆ ವರ್ಷಕ್ಕೆ? ವರ್ಷಕ್ಕಂದ್ರ ರೀ ಕೆಲವೊಮ್ಮೆ 20 ಪಾಕಿಟ್ ಅಷ್ಟು ಮಾಡಿರ್ತೇವ್ರಿ. ಕೆಲವೊಮ್ಮೆ ಜಾಸ್ತಿ ಮಾಡಿದಾಗ ಅವು ಕೆಲವೊಮ್ಮೆ ಒಂದ್ 2-3 ತಿಂಗಳು ತಂಡಿ ಇದ್ರೊಳಗ ರೋಗ ಅದು ಬರೋ ಲಕ್ಷಣ ಇದ್ರೆ ನಾವು ಕುರಿಗಳ ಸಾಕಾಣಿಕೆಯನ್ನ 1-2 ತಿಂಗಳು ನಿಲ್ಲಿಸಿ ಬಿಟ್ಟಿರ್ತೇವ್ರಿ. ಅದ್ರ ಮ್ಯಾಲ ಡಿಪೆಂಡ್ ಆಗಿ ಅದು ಬೆಳಿತೈತ್ರಿ. ಒಮ್ಮೆ 20 ಪಾಕಿಟ್ ಆಗ್ಲಿ, ಒಮ್ಮೆ 30 ಪಾಕಿಟ್ ಆಗ್ಲಿ, ಆ ಎರೆಹುಳ ಗೊಬ್ಬರವನ್ನ ರೆಡಿ ಮಾಡಿ ಜಾಸ್ತಿ ನಮ್ಮ ಹೊಲಕ್ಕೆ ಉಪಯೋಗಿಸ್ಯವ್ರಿ. ಕೆಲವೊಮ್ಮೆ ಗೊತ್ತಿದ್ದವ್ರು ಸುತ್ತ ಹಳ್ಳಿಯವ್ರು ಬಂದು ತಗೊಂಡು ಹೋಗ್ತಾರ್ರಿ. ಮಾಡಿ ಆಮೇಲೆ ಅಜೋಲಾ ಮಾಡಿ ಕುರಿಗಳಿಗೆ ದನಗಳಿಗೆ ಹಾಕ್ತಾರೆ. ಅದನ್ನ ಎಲ್ಲಿ ಮಾಡ್ತಾ ಇದ್ದೀರಿ ಅಜೋಲಾ? ಅದು ತೊಟ್ಟಿ ಇಲ್ಲಿ ಇದ ಎಮ್ಮಿ ಹಸುಗಳನ್ನ ಕಟ್ಟಲ್ಲೇನ ಸ್ವಲ್ಪ ಅದು ಒಂದು ತೊಟ್ಟಿ ಹಂಗ ಮಾಡ್ರಿ, ಅಲ್ಲಿ ಅಜೋಲಾ ಮಾಡ್ತೇವ್ರಿ. ಹ್ಞೂ, ಅಜೋಲಾದಿಂದ ಬೆಳವಣಿಗೆ ಚಲೋ ಆಗ್ತಾವ ಅಂತ ನಿಮಗೆ ಅನಿಸದ? ಅನಿಸೈತ್ರಿ. ಅವು ಆರೋಗ್ಯವಾಗಿ ಬೆಳೀತಾವ ತಿಳಂದು ಅನಿಸೈತ್ರಿ ನಮಗೆ. ಅವಕ್ಕೆ ಸೈಡ್ ಎಫೆಕ್ಟ್ ಆಗಲಿ, ಅದನ್ನು ಹಾಕೋದ್ರಿಂದ ಇವು ಹೊಟ್ಟೆ ಉಬ್ಬುದಾಗಲಿ, ಯಾವುದೇ ಕಾಯಿಲೆಗಳು ಬರೋಂಗಿಲ್ಲರಿ. ಅವು ನ್ಯಾಚುರಲ್ ಆಗಿ ಬೆಳೀತಾವ್ರಿ ಅಜೋಲಾ ಹಾಕೋದ್ರಿಂದ ರೀ. ಆಮೇಲೆ ಶೈನಿಂಗು ಬರ್ತಾವ್ರಿ ಕುರಿ, ಹಿಂಗಾಗಿ ನಾವು ಅಜೋಲಾ ಹಾಕ್ತೇವ್ರಿ. ಅಜೋಲಾ ನೀವು ಅದ್ರ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯ್ತು, ಯಾರು ಹೇಳಿದ್ರೆ ನಿಮ್ಗೆ ಅಜೋಲಾ ಬೆಳಿಬೇಕು ಅದನ್ನು ಕೊಡಬೇಕು ಅಂತೇಳಿ? ಕೆಲವೊಮ್ಮೆ ಕೃಷಿ ಇಲಾಖೆ ಮೀಟಿಂಗ್ಗಳಿಗೆ ಹೋಗಿರ್ತೇವ್ರಿ, ನಾವು ಸಂಘದ ಹೆಣ್ಮಕ್ಳು ಕೂಡಿಕೆಸಿಂದ ಹೋಗಿರ್ತೇವ್ರಿ. ಅಲ್ಲಿ ಮಾಹಿತಿಗಳನ್ನು ತಿಳ್ಕೊಂಡು ಕೆಲವೊಂದು ನಮಗೆ ಯಾವ ಮಾಹಿತಿಗಳ ಅನುಕೂಲಕರ ಅನಿಸ್ತಾವೆ ಕೆಲವೊಂದು ಬಂದು ನಮ್ಮ ಹೊಲದೊಳಗನ ನಾವು ಇದು ಮಾಡ್ತಾರೆ. ಅಡ್ಡಿಲ್ಲ, ಅಂದ್ರೆ ನೀವು ಬೇರೆ ಕಡೆಯಿಂದ ಸಹಿತ ಮಾಹಿತಿ ತಗೊಂಡು ಅದನ್ನು ನಿಮ್ಮ ಹೊಲದೊಳಗೆ ನಿಮ್ಮ ಕೃಷಿ ಒಳಗೆ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ತಾ ಇದ್ರಿ. ಈ ಹೋಗುದ್ರಿಂದ ಕೆಲವೊಂದು ನಮ್ಮ ಹೊಲಕ್ಕೆ ಯಾವ ಅನುಕೂಲಕರ ಅನಿಸ್ತಾವ್ರಿ, ನಮಗ್ ಮಾಡಕ್ ಯಾವ ಕರೆಕ್ಟ್ ಆಗಿ ಅನಿಸ್ತಾವ್ರಿ, ಅದರಿಂದ ಅವನ್ನ ನಾವು ಅಳವಡಿಸ್ಕೋತೇವ್ರಿ. ಎಲ್ಲಾನು ಮಾಡಬೇಕತ್ತೇನು ಇರಂಗಿಲ್ರಿ. ಇವ ಅಜೋಲ ಆತು, ಆಮೇಲೆ ಗೋಮೂತ್ರಗಳನ್ನ ಗಿಡಗಳಿಗೆ ಸಿಂಪಡಣೆ ಮಾಡೋದಾತ್ರಿ, ಆಮೇಲೆ ಇವು ಕುರಿ ಗೊಬ್ಬರಗಳನ್ನ ಇವು ಮಾಡಿ ನಮ್ಮ ಹೊಲಕ್ಕೆ ಹಾಕೋದಾತ್ರಿ. ಹಾಕೋದ್ರಿಂದ ಬೆಳೆನೂ ಚೆನ್ನಾಗಿ ಬರ್ತೈತ್ರಿ, ಆಮೇಲೆ ಭೂಮಿ ಫಲವತ್ತತೆ ಇರ್ತೈತ್ರಿ. ಈಗ ಏನು 3-6 ತಿಂಗಳು ತಮಗೆ ಸಮಯ ಇರ್ತೈತಿ, ಕುರಿಗಳ ಏನು ಹಿಕ್ಕೆ ಏನಿರ್ತದೆ ಅದನ್ನ ಬೇರೆಯವ್ರ ಹೊಲಕ್ಕೆ ಕೊಡುವಂತಹದ್ದು ಒಂದು ವ್ಯವಸ್ಥೆ, ಅಥವಾ ಈಗ ಹೇಳ್ತಾರೆ ನೋಡ್ರಿ ಕುರಿ ನಿಲ್ಲಿಸುವಂತಹದ್ದು ಅಂತ ಹೇಳಿ ಅನ್ನುವಂಥದ್ದು ಮಾತಾಡ್ತದೆ, ಅದು ಏನಾದರೂ ನೀವು ಅದ್ರದ್ದು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ, ಅಥವಾ ಯಾರಾದರೂ ನಿಮಗೆ ಕೇಳಿದಾರೆ ನಮ್ಮ ಹೊಲದೊಳಗೆ ಕುರಿ ನಿಲ್ಲಿಸಬೇಕ್ರಿ ಅಂತೇಳಿ? ಕುರಿ ನಿಲ್ಲಿಸ್ಬೇಕಂತ ಕೇಳ್ಯಾರ್ರಿ, ಅದ್ರ ಕುರಿ ನಾವು ನಿಲ್ಲಿಸಿಲ್ರಿ, ಅದ್ರ ಗೊಬ್ಬರಗಳನ್ನ ಮಾರಾಟ ಮಾಡೀವ್ರಿ. ಒಂದು ಟ್ಯಾಕ್ಟರ್ ಕೊಟ್ಟಿವಿ ಅಂದ್ರೆ 5,000 ಬರ್ತೈತ್ರಿ, ಅದಕ್ಕೆ ಹಂಗೆ ಮಾರಾಟ ಮಾಡೀವ್ರಿ. ಜಾಸ್ತಿ ನಮ್ಮ ಹೊಲಕ್ಕೆ ಯೂಸ್ ಮಾಡಿದ್ರೆ, ಆಮೇಲೆ ಕುರಿಗಳ ಹಿಕ್ಕಿ ಜಾಸ್ತಿ ಹಾಕೋದ್ರಿಂದನು ರೀ, ಆಮೇಲೆ ನಾವು ಅದು ಜಾಸ್ತಿ ಆಗನ ಬೇರೆ ಹೊಲಕ್ಕೆ ಕೊಡಬೇಕಾಗ್ತೈತ್ರಿ. ಕೊಟ್ಟಿವ್ರಿ ಸಾಕಷ್ಟು ಹೊಲಕ್ಕೆ ಮಾರಾಟ ಮಾಡಿವ್ರಿ, ಅದರಿಂದನು ನಮಗೆ ಅದು ಇದೆಲ್ಲ ಕುರಿ ತಂದು ಖರ್ಚು ಹಿಕ್ಕಿಯೊಳಗೆ ಹೋಗ್ತೈತೆ ಅನ್ನಿಸ್ತೈತ್ರಿ. ಅದು ಒಮ್ಮೆ 68,000 ಹಿಂಗ ಅದು ಕೊಟ್ಟಾರಿ. ಅಂದ್ರೆ ಒಟ್ಟು ಟೋಟಲ್ ಕುರಿ ಮತ್ತೆ ಕುರಿ ಗೊಬ್ಬರ ಇರಬಹುದು, ಕುರಿಯಿಂದ ಎಷ್ಟು ನಿಮಗೆ ಆದಾಯ ಬರ್ತದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಅಂದ್ರೆ ಈ ಗೊಬ್ಬರಗಳನ್ನ ನಾವು ಜಾಸ್ತಿ ಹೊಲಕ್ಕೆ ಹಾಕೋದ್ರಿಂದ ರೀ, ಗೊಬ್ಬರದೇನು ನಾವು ಲೆಕ್ಕ ಇಟ್ಟಿಲ್ರಿ. ಅದು ಬಂದ್ರು ಯಾವ್ದೋ ಕುರಿಗಳಿಗೆ ಇಂಜೆಕ್ಷನ್ ತರೋದಾಗ್ಲಿ ಇವ್ ಖರ್ಚು ಮಾಡಿರ್ತೇವಲ್ರಿ, 2 ಮಿನಿಮಮ್ ಅಂದ್ರೂ 2 ಲಕ್ಷ ತನ ಉಳಿಯತ್ತೈತ್ರಿ. ಅಷ್ಟಂದ್ರು ತಗೊಳ್ಬಹುದು, ಕಡಿಮೆ ಅಂದ್ರೂ ಅಷ್ಟು ತಗೊಳ್ಬಹುದ್ರಿ, 2 ಲಕ್ಷ ತನ ರೀ. ಆಮೇಲೆ ಆ ಗೊಬ್ಬರ ನಾವು ಫ್ರೀಯಾಗಿ ನಮ್ಮ ಹೊಲಕ್ಕೆ ಹಾಕಿದಂಗಾಗ್ತೈತ್ರಿ. ಆಮೇಲೆ ಬಂದ ಬೆಳೆಗಳನ್ನ ನಾವು ಮನೆಗೂ ಯೂಸ್ ಮಾಡ್ಕೋಬಹುದು ರೀ, ಮಾರಾಟ ಮಾಡ್ಬೋದು, ಕುರಿಗಳಿಗೂ ಹಾಕಬಹುದ್ರಿ. ಇವು ಮೆಕ್ಕೆಜೋಳ ಸಜ್ಜಿ ಜಾಸ್ತಿ ಬೆಳಿತೇವ್ರಿ. ಆಮೇಲೆ ಕುರಿ ಬೇಕಾದ ಮೇವ ಬಹು ವಾರ್ಷಿಕ ಜೋಳ, ಆಮೇಲೆ ಮೆಂತೆ ಮೇವು ಅಂತ ಬರ್ತೈತ್ರಿ ಒಂದು, ಅವೆಲ್ಲ ನಮ್ಮ ಹೊಲದಾಗ ಬೆಳಿತಾರೆ. ಅವಕ್ಕೆ ಒಂದು ಹೊತ್ತು ಅದು ಕೊಟ್ರೆ ಮತ್ತೆ ಒಂದು ಹೊತ್ತು ಮೆಂತೆ ಕುದುರೆ ಮೆಂತೆ ಅಂತ ಬರ್ತೈತ್ರಿ, ಅದು ಕುದುರೆ ಮೆಂತೆ ಕೊಟ್ಟಿವಿ ಅಂದ್ರೆ ಮತ್ತೊಂದು ಹೊತ್ತು ಬಹು ವಾರ್ಷಿಕ ಜೋಳ ಕೊಡ್ತೀವ್ರಿ. ಹಿಂಗೆ ಮೇವುಗಳನ್ನು ಬೆಳೆದು ಅವು ಒಂದು ಟೈಮಿಂಗ್ ಹಾಕೊಂಡಿರ್ತೀವ್ರಿ, ಈ ಟೈಮ್ ಇದ ಕೊಡ್ಬೇಕಂತ ಹೇಳತ್ತಂದ್ರೆ ಅದ್ರ ಪ್ರಕಾರ ನಾವು ಕುರಿಗಳ ಸಾಕಾಣಿಕೆ ಮಾಡ್ತೀವ್ರಿ. ಅಂದ್ರೆ ಸಾಕಷ್ಟು ವೈಜ್ಞಾನಿಕವಾಗಿ ಮತ್ತೆ ಯಾವ ರೀತಿ ಪರಿವರ್ತನೆ ಮಾಡಬೇಕು ಅದೇ ರೀತಿಯಾಗಿ ತಾವು ಮಾಡಿ ಕುರಿ ವ್ಯವಸಾಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಒಂದು ತಂತ್ರಜ್ಞಾನ ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ, ಯಾರನ್ನ ಕೇಳ್ತೀರಿ ನೀವು? ಕೃಷಿ ಇಲಾಖೆಯಿಂದ ಮಾಹಿತಿಗಳು ಜಾಸ್ತಿ ಸಿಗ್ತೈತ್ರಿ ನಮಗ್ರಿ. ಆಮೇಲೆ ನಾವು ಎಲ್ಲರ ಮೀಟಿಂಗ್ ಇದ್ರ ಹಿಂಗ ಕೃಷಿ ಇಲಾಖೆ ಹೇಳೋರ್ ಇಲ್ರಿ, ಆಮೇಲೆ ಧರ್ಮಸ್ಥಳ ಸಂಘ ಆಗ್ಲಿ ರೀ, ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಇಲಾಖೆ ವತಿಯಿಂದ ನಮಗ ಮಾಹಿತಿಗಳನ್ನ ನೀಡಕ್ ಬಂದಿರ್ತಾರ್ರಿ, ಮೀಟಿಂಗ್ಗಳನ್ನ ಮಾಡಿರ್ತಾರ್ರಿ. ಆದ್ರ ಅಲ್ಲಿ ಹೋದಾಗ ನಾವು ನಮ್ಮ ಹೊಲಕ್ಕೆ ಏನರ ಪ್ರಾಬ್ಲಮ್ ಆದ್ರ ಹಿಂಗ್ರಿ ನಮ್ಮ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅದಕ್ಕೆ ಮತ್ತೆ ನಾವು ಏನ್ ಮಾಡ್ಬೇಕು ಅನ್ನೋದು ಅವರಿಂದ ತಿಳ್ಕೊಂಡು ನಾವು ನಮ್ಮ ಹೊಲದೊಳಗೆ ಅವನ್ನ ಅಳವಡಿಸ್ಕೋತೀವ್ರಿ. ಇದಲ್ದೆ ತಾವು ನರ್ಸರಿ ಕೂಡ ಮಾಡ್ತಾ ಇದ್ದೀರಿ, ಸಸಿಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ, ಅದನ್ನ ಯಾವ ರೀತಿ ಯಾವ್ಯಾವ ಸಸಿಗಳನ್ನು ಮಾಡ್ತಾ ಇದ್ದೀರಿ, ಅದು ಹೆಂಗ್ ತಗೊಂಡ್ರಿ ನೀವು, ಯಾಕೆ ಅದನ್ನ ಯಾಕೆ ತಗೊಂಡ್ರಿ, ಇಷ್ಟೆಲ್ಲ ಕೆಲಸ ಇದ್ದಾಗ ಮತ್ತೆ ಅದೊಂದು ಯಾಕೆ ತಗೊಂಡ್ರಿ? ಸ್ವಸಹಾಯ ಸಂಘಗಳ ಮಹಿಳೆಯರು ಎಲ್ಲರೂ ಕೂಡಿ ನಮ್ಮ ಹೊಲ ಊರಿಗೆ ಸಮೀಪ ಆಗುದ್ರಿಂದ ನೋಡ್ರಿ, ಆಮೇಲೆ ನೀರಿನ ವ್ಯವಸ್ಥೆ ಇರುವುದ್ರಿಂದ ನೋಡ್ರಿ, ಅದೇ ಎಲ್ಲಾ ಹೆಣ್ಮಕ್ಳು ಕೂಡಿ ಇಲ್ಲಿ ನರ್ಸರಿ ಮಾಡಿದ್ರ ಹೆಂಗ ಆಗ್ತೈತೆ ಅನ್ನೋದು ಮತ್ತೆ ಅಜ್ಜಾರ್ಗೆ ಹೋಗಿ ಕೇಳಿದೇವ್ರಿ ಎಲ್ಲರೂ ಕೂಡಿ. ಅವ್ರಿದ್ರ ಇಲ್ಲ ಮಾಡ್ರಿ ನಮ್ಮ ಹೊಲದಾಗ ನಮ್ಮ ಮಾಡ್ರಿ ಅನುಕೂಲ ಆಗ್ತೈತೆ ನಿಮ್ಗೆ ಅಂತ ಹೇಳ್ತಾನೆ. ಎಲ್ಲಾ ಮಹಿಳೆಯರ ಶ್ರಮದಿಂದ ಒಬ್ಬರದೇ ಶ್ರಮ ಅಂತ ಹೇಳಕ್ ಬರಂಗಿಲ್ರಿ, ಎಲ್ಲಾ ಮಹಿಳೆಯರು ಕೂಡಿ ಬಾಗಲಕೋಟ ಹಿಂಗ್ ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲಿರ್ತಾವ ಅಲ್ಲಿ ಆಗಲ್ರಿ, ಕೃಷಿ ಇಲಾಖೆಗಳಿಗೆ ಆಗಿ ಭೇಟಿ ಕೊಟ್ಟು ಎಂತ ಬೀಜಗಳನ್ನ ನೆಡಬೇಕು, ಯಾವ ಸಸಿಗಳನ್ನ ಮಾಡ್ಬೇಕು, ಅದಕ್ಕೆ ಯಾವ ತರ ಗೊಬ್ಬರ ಕೊಡ್ಬೇಕು ಅನ್ನೋದು ಅವರಿಂದ ಮಾಹಿತಿ ಪಡ್ಕೊಂಡ್ರಿ ತಂದು ನಾವು ನರ್ಸರಿ ನಡೆಸ್ತೇವ್ರಿ. ಅಲ್ಲಿ ಯಾವ್ಯಾವ ಸಸಿಗಳದಾವ ಮತ್ತೆ ಹೆಂಗ್ ಮಾರಾಟ ಹೆಂಗ್ ಆಗ್ತಾ ಇದ್ದಾರೆ, ಯಾರ್ಯಾರು ಬಂದು ತಗೊಂಡು ಹೋಗ್ತಾರೆ? ಜಾಸ್ತಿ ನಾವು ಇವು ನುಗ್ಗೆ ಗಿಡಗಳ ರೀ, ಶುಗರ್ ಇದ್ದವ್ರಿಗೆ ಆಗಲಿ, ಆಮೇಲೆ ಹಣ್ಣಿನ ಗಿಡಗಳ ಜಾಸ್ತಿ ರೀ. ಅಂದ್ರೆ ಇವು ರೈತರು ಎಲ್ಲ ಬಂದು ನಾವು ಇದ ನಮ್ಮ ನುಗ್ಗಿ ಗಿಡ ನಾವು ಹೊಲದೊಳಗೆ ಒಂದು ನುಗ್ಗಿ ಗಿಡ ಹಚ್ಬೇಕಂತೇವ್ರಿ, ಒಂದು 20 ನಿಮ್ಮಿಂದ ಕೊಡಕ್ಕಾಗತ್ತೆ ಅಂತ ಕೇಳಿದ ಅವ್ರು ಹೇಳಿದಾಗ್ರಿ, ಅವ್ರು ಯಾರ್ಯಾರು ಏನೇನು ಬೇಡ್ತಾರನ್ನು ತಿಳ್ಕೊಂಡು ನಾವು ಅವು ಸಸಿಗಳನ್ನ ಬೆಳೆಸ್ತೇವ್ರಿ. ಆಮೇಲೆ ಜಾಸ್ತಿ ನುಗ್ಗೆ ಗಿಡಗಳ ಸೇಲ್ ಆಗೋದು ಜಾಸ್ತಿ ರೀ. ಆಮೇಲೆ ಮಾವಿನ ಗಿಡಗಳ ಬೆಳೆಸೇವ್ರಿ, ನಿಂಬೆ ಹಣ್ಣಿನ ಗಿಡಗಳು ಬೆಳೆಸೇವ್ರಿ, ಕರಿಬೇವಿನ ಸಸಿಗಳನ್ನ ಬೆಳೆಸೇವ್ರಿ. ಅಂದ್ರೆ ಈಗ ಮೊದ್ಲೇ ನೀವು ಏನಾದ್ರೂ ಕೇಳಿರ್ತೀರಿ ರೈತರಿಗೆ, ನಿಮಗೆ ಈ ಸಸಿ ಬೇಕು ಏನು ಅಂತ ಹೇಳಿ, ಅಥವಾ ಬಂದ್ ಯಾರಾದ್ರೂ ಹೇಳಿರ್ತಾರ ನಮಗೆ ಸೀಸನ್ ಶುರು ಆಗೋದಕ್ಕಿಂತ ಮೊದ್ಲ ನಮಗೆ ಇಂಥ ಸಸಿಗಳು ಬೇಕಾಗ್ಯಾವ ಅಂತ ಹೇಳಿ ಏನಾದ್ರೂ ಆರ್ಡರ್ ಕೊಡ್ತಾರ ನಿಮಗೆ? ಅಂದ್ರೆ ನರ್ಸರಿ ಆಗಿದ್ದು ಎಲ್ಲಾರ್ಗಿ ಗೊತ್ತಿರೋದ್ರಿಂದ ರೀ, ಅವ್ರು ಬಂದು ಇಲ್ಲಿ ನೀವು ಬೆಳೆಸ್ತೀರಿ ಚೆನ್ನಾಗಿನು ಬಂದವ್ರಿ ನರ್ಸರಿ ಹಚ್ಚಿದ ಗಿಡಗಳ್ರಿ, ಅದಕ್ಕೆ ನೀವು ಬೆಳೆಸ್ತೀರಂದ್ರೆ ನಮಗೂ ಇಂಥ ಸಸಿಗಳು ಬೇಕು ಅಂತ ಹೇಳಿ ಅಂದ ಬೇಡಿ ಆರ್ಡರ್ ಕೊಟ್ಟು ಹೋದಾಗ್ರಿ, ನಾವು ಅವನ್ನ ರೆಡಿ ಮಾಡಿ ಕೊಡ್ತೇವ್ರಿ. ಮತ್ತೆ ಇದಕ್ಕೆ ತಾಯಿ ಸಸಿಯನ್ನು ಎಲ್ಲಿಂದ ತಗೊಂಡ್ ಬರ್ತೀರಿ? ತಾಯಿ ಸಸಿ ಕೃಷಿಯನ್ನ ಅಂದ್ರ ನಾವ್ ಬಾಗಲಕೋಟೆಯಿಂದ ಜಾಸ್ತಿ ನಮ್ಮ ಸಂಘದ ಮುಖ್ಯಸ್ಥೆ ರೇಖಾ ಹುಗಾರ್ ಹತ್ತದಾರ್ರಿ. ಆಮೇಲೆ ಅವ್ರ ತರದ ಬಾಗಲಕೋಟೆಯಿಂದ ತಂದಾರ್ರಿ. ಆಮೇಲೆ ಯೂನಿವರ್ಸಿಟಿಯಿಂದ ಆಮೇಲೆ ಬಿಜಾಪುರ ಇಂತ ತಗೊಂಡ್ ಬರ್ತಾರ್ರಿ. ಆ ಸಸಿಗಳನ್ನೆಲ್ಲ ತರೋದು ಅವ್ರಿ. ಅವ್ರ ಮೇಂಟೆನೆನ್ಸ್ ಮಾಡೋದು ನಾವು 10-12 ಮಹಿಳೆಯರ ಅದೇವ್ರಿ. ಸಿದ್ದಮ್ಮ, ಒಂದ್ರೊಟ್ಟಿ, ಶಂಕರಮ್ಮ, ಹೂಗಾರ ಒಂದು 10-12 ಜನ ಅದೇವ್ರಿ. ಶಾಂತಮ್ಮ, ಹೂಗಾರ ಅಂತ ಹೇಳತ್ತಂದ್ರಿ. ಅವ್ರೆಲ್ಲರೂ ಕೂಡಿ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಮಹಿಳಾ ಸಂಘದ ಮೂಲಕ ನೀವು ಇದನ್ನ ನರ್ಸರಿ ಮಾಡ್ತಾ ಇದ್ರಿ? ಡೈಲಿ 1-2 ತಾಸು ಎಲ್ಲಾ ಮಹಿಳೆಯರು ಬಂದ್ರೆ ಸಾಯಂಕಾಲ್ರಿ, ಅವುಗಳಿಗೆ ನೀರ್ ಹಾಕುದಾಗಲ್ರಿ, ಗೊಬ್ಬರ ಇಡುದಾಗಲ್ರಿ, ಅವ್ ಸುತ್ತ ಕಸ ತೆಗಿದಾಗಲ್ರಿ. ಆಮೇಲೆ ಕೆಲವೊಂದು ಮೆಣಸಿನ ಅಗಿಗಳು, ಇವು ನಮಗ್ ತರಕಾರಿ ಏನೇನ ಬೇಕಾಗ್ತಾವ್ರಿ, ಅವು ಅಗಿಗಳನ್ನ ಮಾಡಿ ರೈತರಿಗೆ ಕೊಟ್ಟಿದ್ದು. ಇಲ್ಲೇ ಸುತ್ತಮುತ್ತ ನೀರಾವರಿ ತೋಟಗಳಿಗ್ರಿ ಈ ಮೆಣಸಿನ ಅಗಿಗೊಳ್ ಕೇಳ್ತಾರ್ರಿ. ಅವ್ರ ಮುದ್ದೆ ಬಾಳ್ಕ ಹೋಗಿ ತರುದ್ರೊಳಗೆ ಏನ್ ಇರ್ತದ ನಾವ ರೆಡಿ ಮಾಡಿ ಕೊಟ್ಟಿರ್ತೇವ್ರಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಕೆಲಸ ಹೆಚ್ಚಾಗುತ್ತದಲ್ಲ, ಅದನ್ನ ಹೆಂಗ್ ಮಾಡ್ತೀರಿ? ಮತ್ತೆ ಯಾರು ಕೂಲಿ ಹೆಂಗ್ ಮಾಡ್ತೀರಿ? ಏನ್ ಹೆಣ್ಮಕ್ಳು ಕೂಡ್ಕೊಂಡೆ ಮಾಡ್ತೀರಿ ನೀವು, ಅಥವಾ ಅದಕ್ಕಾಗಿ ಸ್ಪೆಷಲ್ ಕೂಲಿ ಹಚ್ಚಬೇಕಾಗ್ತದ? ಕೂಲಿ ಏನ್ ಹಚ್ಚಂಗಿಲ್ರಿ, ನಾವು 10 ಜನ ಮಹಿಳೆಯರು ಇರುದ್ರಿಂದ ರೀ ಈ ಹಳ್ಳಿ ಜನ ಮಹಿಳೆಯರಿಗೆ ಈ ಹೊಲದ ಕೆಲಸ ಏನು ವಜ್ ಅನ್ಸಂಗಿಲ್ರಿ. ಬಂದ್ ನಮ್ಗೆ ಎಲ್ಲಾರು ಕೂಡಿದಂಗು ಆಗ್ತತಿ, ನಮಗ್ ಟೈಮ್ ಪಾಸ್ ಆದಂಗ ಆಗ್ತೈತ್ರಿ. ಈ ನಮ್ ನರ್ಸರಿ ಒಳಗಿಂದ ಕೆಲಸ ಆದಂಗ ಆಗ್ತೈತ್ರಿ, ಅವುಗಳಿಗೆ ನೀರ್ ಹಾಕುದಾಗ್ತೈತ್ರಿ. ನಾವೆಲ್ಲಾ ಮಹಿಳೆಯರು ಮಾಡ್ತೀವಿ, ಹೊರಗಿಂದ ಯಾವ್ದೇ ರೀತಿ ಆಳದು ಹಚ್ಚಂಗಿಲ್ರಿ. ಅಡ್ಡಿ ಇಲ್ಲ. ಈಗ ಶುರು ಮಾಡ್ಬೇಕು ಅಂತಂದಾಗ ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಕೌಶಲ್ಯ ಬೇಕಾಗ್ತದ, ಕಲ್ತಿರ್ಬೇಕಾಗ್ತದ ನಾವು ಒಂದ್ ಸ್ವಲ್ಪ ಕೆಲಸ ಹೆಂಗ್ ಮಾಡೋದು ಅಂತ ಹೇಳಿ. ಈ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಯಾರ್ದಾದ್ರು ಸಹಾಯ ತಗೊಂಡಿರಿ ನೀವು ಇದಕ್ಕ? ಕೃಷಿ ಇಲಾಖೆಯಿಂದ ಹಾಲ್ಯಾಳ್ ಸರ್ದ ನಾವು ಬಾರಿ ಸಜೆಷನ್ ಕೇಳಿವ್ರಿ. ಆಮೇಲೆ ಅವ್ರ ಪ್ರತಿಯೊಂದಕ್ಕೂ ನಮಗ ಬಾಳ ಹೆಲ್ಪ್ ಮಾಡ್ಯಾರ್ರಿ. ಆ ಮೀಟಿಂಗ್ಕ್ ಹೋದಾಗ ಆಗಲ್ರಿ. ಆಮೇಲೆ ಈ ತರ ನೀವು ನರ್ಸರಿ ಮಾಡ್ರಿ, ಇದೇ ಬೆಳೆ ಬೆಳೀರಿ, ಇದು ಸೇಲ್ ಆಗ್ತೈತಿ, ಇಷ್ಟ ಟೈಮ್ಕ್ ನೀರ್ ಹಾಕ್ರಿ, ಗೊಬ್ಬರ ಇದೇ ರೀತಿ ಕೊಡ್ಬೇಕಂತ ಹೇಳಂದ ಅವ್ರ ಸಜೆಷನ್ ತಗೊಂಡ್ ಮಾಡ್ಯಾರ್ರಿ. ಸ್ನೇಹ ಅವರ, ಈಗ ನೋಡ್ರಿ ಒಟ್ಟು 5 ಎಕರೆ ಜಮೀನೊಳಗ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಎರೆಗೊಬ್ಬರ ಮಾಡ್ತಾ ಇದ್ದೀರಿ, ನರ್ಸರಿ ಕೂಡ ನಿಮ್ಮ ಮಹಿಳಾ ಸಂಘದ ವತಿಯಿಂದ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆ ಕೂಡ ಬೆಳೀತಾ ಇದ್ದೀರಿ. ಒಟ್ಟು 1 ವರ್ಷದೊಳಗ ನಿಮ್ಮ 5 ಎಕರೆ ಜಮೀನಿಂದ ನಿಮಗೆ ಎಷ್ಟು, 5 ಎಕರೆಯಿಂದ ನಿಮಗೆ ಎಷ್ಟು ಆದಾಯ ಬರ್ತದ? ನಮ್ಗೆ 5 ಎಕರೆಯಿಂದ ಎಲ್ಲ ನಾವು ಲಾಸ್ ಆದ್ರೂ ಎಲ್ಲ ಅದು 5 ಲಕ್ಷ ತನ ಮಿನಿಮಮ್ ಅಂದ್ರೆ ನಾವು ಲಾಭ ಪಡ್ಕೋತೇವ್ರಿ. ಕೆಲವೊಂದ್ಸಲ ಯಾವ್ದೋ ಬೆಳಿ ಕೈ ಕೊಟ್ರಿ, ಮೆಕ್ಕೆಜೋಳ ಹಾಕಿದಾಗ ಅದು ಸರಿಯಾಗಿ ಬರ್ಲಿಲ್ಲ, ಮತ್ ಸಜ್ಜಿ ಹಾಕಿದಾಗ ಸರಿಯಾಗಿ ಬರ್ಲಿಲ್ಲ ಅಂದ್ರು ರೀ ಈ ಕುರಿಯಿಂದ ಆಗ್ಲಿ ಅದ್ರ ಬಂದ ಹಿಕ್ಕಿಯಿಂದ ಆಗಲ್ರಿ, ಅದರಿಂದ ನಾವು 5 ಎಕರೆ ಹೊಲದಾಗ 5 ಲಕ್ಷ ಅಂತೂ ಮಿನಿಮಮ್ ನಾವು ಬಂದೇ ಬರ್ತೈತ್ರಿ. ಸ್ನೇಹ ಅವರೇ, ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗಿರಿ, 7353571681. ಆತ್ಮೀಯರ, ಸ್ನೇಹ ಹಿರೇಮಠ ಅವರು ಏನು ತಮ್ಮ ನಂಬರ್ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7373573571611. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು. ಮತ್ತೆ ತಮಗ ಏನು ಈ ಕೃಷಿ ವಿಚಾರ ಆಗಲಿ, ವಿಶೇಷವಾಗಿ ಈ ಕುರಿ ಸಾಕಣೆ ವಿಚಾರ ಆಗಲಿ, ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೇದು ಸ್ನೇಹ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ, ವಿಶೇಷವಾಗಿ ಮಹಿಳಾ ರೈತರಿಗೆ, ಮತ್ತೆ ವಿಶೇಷವಾಗಿ ಯುವತಿಯರೇನು ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿರ್ತಾರ, ಆಸಕ್ತಿ ಇಟ್ಕೊಂಡಿರ್ತಾರ, ಅಂಥವರಿಗೆ ತಮ್ಮ ಈ ಮಾತುಗಳು, ಕುರಿ ಸಾಕಣೆಯನ್ನು ತಾವು ಮಾಡ್ತಾ ಇದ್ದೀರಿ ಸುಮಾರು 10-12 ವರ್ಷಗಳಿಂದ, ಅದು ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ತಮ್ಮ ಶ್ರಮ ಬಹಳ ದೊಡ್ಡದಿದೆ, ಸಾಧ್ಯ ಆದಷ್ಟು ತಮಗೆ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಸಿ ಒಕ್ಕಲತನ ಮಾಡಿ ಅದರಿಂದ ಲಾಭ ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ತಾವು ಇಟ್ಟುಕೊಂಡಿದ್ದೀರಿ, ಅದನ್ನ ಅನುಷ್ಠಾನಕ್ಕೂ ಕೂಡ ತಂದಿದ್ದೀರಿ. ಅದು ನಮ್ಮ ರೈತರೆಲ್ಲರೂ ಕಲಿಬೇಕಾದಂತಹ ಒಂದು ಪಾಠ ಇದೆ. ಇಲ್ಲಿ ತನಕ ಏನು ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಸಮಯ ಕೊಟ್ಟಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದ ಸ್ನೇಹಾರುದ್ರಮಣಿ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಕೊಲ್ಹಾರ್ ತಾಲೂಕಿನ ಕಲಗುರ್ಕಿ ಗ್ರಾಮದ ಜಗನ್ನಾಥ್ ಬಡಿಗೇರ್ ಹಾಗೂ ಸಂಗಡಿಯರಿಂದ ಭಜನೆ ಪದ. ಬಡತನ ಸಿರಿತನ ಶಾಶ್ವತವಲು ಕಡಿತನಕ, ಬಡತನ ಸಿರಿತನ ಶಾಶ್ವತವಲು ಕಡಿತನಕ, ಸಿರಿತನವೆಂಬುದು ಮಧ್ಯಾಹ್ನ ಬಿಸಿಲ ಇರು ತನಕ,